ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಇದೀಗ ಸಸ್ಯ ಪೋಷಕಾಂಶಗಳು ಹಾಗೂ ಅವುಗಳ ಕೊರತೆಯ ಲಕ್ಷಣಗಳ ಕುರಿತು ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂನ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಬಿಎನ್ ಗೀತಾಕುಮಾರಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಬಿಎನ್ ಗೀತಾಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಸ್ಯ ಪೋಷಕಾಂಶಗಳು ಹಾಗೂ ಅವುಗಳ ಕೊರತೆಯ ಲಕ್ಷಣಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ನಮ್ಮ ರೈತ ಸಾಕಷ್ಟು ಬೆಳೆಗಳನ್ನು ಬೆಳೀತಿರ್ತಾರೆ, ಅವುಗಳಲ್ಲಿ ಸಾಕಷ್ಟು ಈ ಪೋಷಕಾಂಶಗಳ ಕೊರತೆ ಕಂಡುಬರುತ್ತೆ. ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಬೇಕು, ಒಂದು ಒಳ್ಳೆ ಬೆಳೆನ ಪಡ್ಕೋಬೇಕಂದಾಗ ಎಲ್ಲ ರೀತಿಯಿಂದನೂ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅದರಲ್ಲಿ ನೀರಿನ ನಿರ್ವಹಣೆ, ಗೊಬ್ಬರ ನಿರ್ವಹಣೆ ಎಲ್ಲವೂ ಬಂದಾಗ ಈ ಪೋಷಕಾಂಶಗಳ ನಿರ್ವಹಣೆ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ನಮ್ಮ ರೈತರು ಈ ಸಸ್ಯಗಳಿಗೆ ಪೋಷಕಾಂಶಗಳನ್ನ ಯಾವ ರೀತಿ ಕೊಟ್ಟಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತ ರಮಣ? ಯಾವುದೇ ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕು ಅಂದಾಗ ಅದಕ್ಕೆ ಹಲವಾರು ಪೋಷಕಾಂಶಗಳು ಅವಶ್ಯಕವಾಗಿ ಬೇಕಾಗಿರುತ್ತೆ. ಅದರಲ್ಲಿ ಸುಮಾರು 17 ಪೋಷಕಾಂಶಗಳನ್ನ ನಾವು ಬಹಳ ಪ್ರಮುಖವಾಗಿ ಅತ್ಯವಶ್ಯಕವಾದಂತಹ ಪೋಷಕಾಂಶಗಳು ಅಂತ ಕರಿಬಹುದು. ಎಸೆನ್ಷಿಯಲ್ ಪ್ಲಾಂಟ್ ನ್ಯೂಟ್ರಿಯಂಟ್ಸ್ ಅಂತೇವೆ. ಅದರಲ್ಲಿ ಕೆಲವೊಂದು ಪೋಷಕಾಂಶಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ ಬೆಳೆ ಸಸ್ಯಗಳ ಬೆಳವಣಿಗೆಯಲ್ಲಿ. ಅವನ್ನ ನಾವು ಪ್ರಧಾನ ಪೋಷಕಾಂಶಗಳು ಅಂತ ಕರಿತೀವಿ. ಪ್ರಧಾನ ಪೋಷಕಾಂಶಗಳ ಗುಂಪಿಗೆ ಸೇರುವಂತಹ ಪೋಷಕಾಂಶಗಳಂದ್ರೆ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ಈ ಮೂರನ್ನ ನಾವು ಪ್ರಧಾನ ಪೋಷಕಾಂಶ ಅಂತೀವಿ. ಕಾರಣ, ಅವುಗಳ ಪ್ರಮಾಣ ಜಾಸ್ತಿ ಬೇಕು. ಯಾವುದೇ ಒಂದು ಗಿಡ ಬೆಳವಣಿಗೆ ಆಗ್ಬೇಕಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷಿಯಂನ ಅವಶ್ಯಕತೆ ಆ ಬೆಳೆಗೆ ಇರುತ್ತೆ. ಅದನ್ನ ಬಿಟ್ರೆ ಎರಡನೇ ಗುಂಪು ಬಂದು ದ್ವಿತೀಯ ಪ್ರಧಾನ ಪೋಷಕಾಂಶಗಳು ಅಂತೀವಿ. ಅವುಗಳಲ್ಲಿ ಮುಖ್ಯವಾಗಿ ಹೇಳುವಂತವಂದ್ರೆ ಒಂದು ಕ್ಯಾಲ್ಶಿಯಂ, ಗಂಧಕ ಮತ್ತೆ ಮೆಗ್ನೀಷಿಯಂ. ನಾವು ಇವು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷ್ನಷ್ಟು ಹೆಚ್ಚು ಪ್ರಮಾಣ ಅಲ್ದಿದ್ರು ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾಗಿರುವಂತದ್ದು. ಮೂರನೇ ಗುಂಪು ಬಂದು ಲಘು ಪೋಷಕಾಂಶಗಳು ಅಂತ. ಲಘು ಪೋಷಕಾಂಶಗಳಲ್ಲಿ 7-8 ಪೋಷಕಾಂಶಗಳಿದಾವೆ. ಅವುಗಳ ವಿಶೇಷತೆ ಏನಪ್ಪ ಅಂದ್ರೆ ಈ ಪೋಷಕಾಂಶಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕು ಸಸ್ಯಗಳ ಬೆಳವಣಿಗೆಗೆ. ಹೋಗ್ಲಿ ಕಡಿಮೆ ಪ್ರಮಾಣ ಅಲ್ವಾ, ಇದನ್ನ ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ ಅಂದ್ರೆ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಕಡ್ಡಾಯವಾಗಿ ಬೇಕು, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಈ ಪೋಷಕಾಂಶ ಬೆಳೆಗೆ ಅವಶ್ಯಕವಾಗಿರುತ್ತೆ. ಇವಲ್ದೇನೆ ಇನ್ನೊಂದು ಗುಂಪಿದೆ, ಇಂಗಾಲ, ಆಮ್ಲಜನಕ ಮತ್ತೆ ಜಲಜನಕ. ಇವು ಮೂರೂ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕಾಗಿರುತ್ತೆ. ಆದ್ರೆ ಇವನ್ನ ನಾವು ಯಾವುದೇ ಗೊಬ್ಬರದ ರೂಪದಲ್ಲಿ ನಾವು ಕೊಡೋ ಅವಶ್ಯಕತೆ ಇಲ್ಲ. ವಾತಾವರಣದಲ್ಲಿನೇ ಅವು ನೇರವಾಗಿ ಸಸ್ಯಗಳು ಇವನ್ನ ಹೀರ್ಕೊಂಡು ತೆಗೆದುಕೊಳ್ತವೆ. ಹಂಗಾಗಿ ಇವುಗಳ ಬಗ್ಗೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಒಟ್ಟು 17 ಪೋಷಕಾಂಶಗಳು ಬಹಳ ಅವಶ್ಯಕವಾಗಿ ಬೇಕಾಗಿರುವಂತದ್ದು. ಮೇಡಮ್, ಆಗಿದ್ರೆ ಈಗ 17 ಪೋಷಕಾಂಶಗಳನ್ನ ಹೇಳಿದ್ರಿ, ಇವು ಸಸ್ಯಗಳ ಬೆಳವಣಿಗೆಯಲ್ಲಿ ಯಾವ ರೀತಿ ಪಾತ್ರ ವಹಿಸ್ತವೆ, ಇವೇನಾದ್ರೂ ಕೊರತೆ ಕಂಡು ಬಂದ್ರೆ ಅದರ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಾ ಮೇಡಮ್? ಈಗ ನಾನು ಹೇಳ್ತಾ ಇದ್ದೆ ಸಾರಜನಕ, ನಾವೆಲ್ಲ ಯೂರಿಯಾ ಮೂಲಕ ಪೂರೈಕೆ ಮಾಡ್ತೀವಲ್ಲ ಬೆಳೆಗಳಿಗೆ, ಅದು ಸಾರಜನಕ ಪೋಷಕಾಂಶ, ಪ್ರಧಾನ ಪೋಷಕಾಂಶ, ಬೆಳೆಗಳಿಗೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುವಂತ ಬಹಳ ಮುಖ್ಯವಾದಂತ ಪೋಷಕಾಂಶ ಇದು. ಬೆಳೆಗಳಲ್ಲಿ 1-4% ಇದು ಶೇಖರಣೆ ಆಗಿರುತ್ತೆ. ಬೆಳೆಗಳಲ್ಲಿ ಮತ್ತೆ ಸಸ್ಯಗಳ ಬೆಳವಣಿಗೆ ಹಂತದುದ್ದಕ್ಕೂ ಇದರ ಅವಶ್ಯಕತೆ ಹೆಚ್ಚಾಗಿ ಆ ಸಸ್ಯಕ್ಕೆ ಇರುತ್ತೆ. ಯಾಕೆ ಅದು ಹೆಚ್ಚಾಗಿರುತ್ತೆ ಅಂದ್ರೆ ಸಾರಜನಕ ಅನ್ನೋದು ಅದು ನೈಟ್ರೋಜನ್ ಇರೋದ್ರಿಂದ ಅದು ಪ್ರೋಟೀನ್ ಅಥವಾ ಅಮೈನೋ ಆಸಿಡ್ ಉತ್ಪಾದನೆ ಮಾಡಲಿಕ್ಕೆ ಮತ್ತೆ ಗಿಡದ ಬೆಳವಣಿಗೆಗೆ, ಮುಖ್ಯವಾಗಿ ನಾನು ಹೇಳಬೇಕು ಅಂದ್ರೆ ಗಿಡದ ಬೆಳವಣಿಗೆಗೆ, ಅದು ಎತ್ತರ ಆಗುವಂಥದ್ದು, ಕಾಂಡ ದಪ್ಪ ಆಗುವಂಥದ್ದು, ಎಲೆಗಳು ಹಸಿರಾಗಿರ್ತಕ್ಕಂಥದ್ದು, ಎಲೆಗಳ ಸಂಖ್ಯೆ ಜಾಸ್ತಿ ಆಗೋದು, ಇದೆಲ್ಲ ಬೆಳವಣಿಗೆ ಲಕ್ಷಣಗಳು ಏನಿದೆಯಲ್ಲ ಇದೆಲ್ಲದಕ್ಕೂ ಮುಖ್ಯವಾಗಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಸಾರಜನಕ. ಅದ್ರ ಜೊತೆಯಲ್ಲಿ ಪತ್ರಹರಿತ್ತು, ಪತ್ರಹರಿತಿ ಏನು ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ, ಆ ಕ್ರಿಯೆ ನಡೀಲಿಕ್ಕೆ ಪತ್ರಹರಿತ್ತು ಬಹಳ ಮುಖ್ಯವಾಗಿ ಬೇಕು. ಪತ್ರಹರಿತ್ತನ ಪ್ರಮಾಣನ ಜಾಸ್ತಿ ಮಾಡಲಿಕ್ಕೆ ಅಲ್ಲಿ ಸಾರಜನಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಅದ್ರ ಜೊತೆಯಲ್ಲಿ ಸಸ್ಯಗಳಲ್ಲಿ ಕೆಲಸ ಮಾಡುವಂತ ಕೆಲವೊಂದು ಕಿಣ್ವಗಳು, ಚೋದಕಗಳು, ವಿಟಮಿನ್ಗಳ ಕೆಲಸ ಮಾಡ್ಲಿಕ್ಕೂ ಕೂಡ ಸಾರಜನಕದ ಅವಶ್ಯಕತೆ ಹೆಚ್ಚಾಗಿ ಬೇಕಾಗಿರುತ್ತೆ. ಇದು ಹೆಂಗೆ ಅಂದ್ರೆ ಸಾರಜನಕ ಎಷ್ಟು ಕೊಟ್ಟರು ಸಾಕಾಗಲ್ಲ ಬೆಳೆಗಳಿಗೆ. ಹಂಗಾಗಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋಂಗೆ ಎಲ್ಲಾ ರೀತಿ ಮಣ್ಣಿನಲ್ಲೂ ಸಾರಜನಕದ ಕೊರತೆ ಲಕ್ಷಣಗಳನ್ನ ನಾವು ನೋಡಬಹುದು. ಮುಖ್ಯವಾಗಿ ಸಾವಯವದ ಅಂಶ ತುಂಬಾ ಕಡಿಮೆ ಇರುತ್ತಲ್ಲ ಅಂತ ಮಣ್ಣುಗಳಲ್ಲಂತೂ ಪ್ರಮುಖವಾಗಿ ಇದ್ರ ಕೊರತೆ ಲಕ್ಷಣ ಕಾಣಿಸುತ್ತೆ. ಹಾಗಿದ್ರೆ ಇದ್ರ ಕೊರತೆ ಲಕ್ಷಣ ಹೆಂಗಿರುತ್ತೆ ಗಿಡಗಳಲ್ಲಿ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲೇ ನಾನು ಹೇಳಿದೆ, ಇದು ಬೆಳವಣಿಗೆಗೆ ಬಹಳ ಮುಖ್ಯವಾದಂಥದ್ದು. ಸೊ ಇದ್ರ ಕೊರತೆ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಕೆಳಭಾಗದ ಎಲೆಗಳು, ಮೇಲಿರೋ ಎಲೆಗಳಲ್ಲ, ಕೆಳಭಾಗದ ಎಲೆಗಳು ಹಳದಿ ಆಗ್ತವೆ. ಕೊರತೆ ತೀವ್ರ ಆದಂಗೆ ಪೂರ್ತಿಯಾಗಿ ಸಾಯ್ತಾ ಹೋಗ್ತವೆ ಎಲೆಗಳು. ಮತ್ತೆ ಹಳದಿ ಎಲೆಗಳು ಬೇರೆ ಭಾಗಗಳಲ್ಲೂ ಕಾಣಿಸ್ಕೊಳ್ಳುವಂತ ಇದಿರುತ್ತೆ. ಇದು ಯಾಕೆ ಹಿಂಗೆ ಕೆಳಭಾಗದ ಎಲೆಗಳಲ್ಲೇ ಇದ್ರ ಕೊರತೆ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ, ಇದು ಮೊಬೈಲ್ ನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ ನಾವು. ಮೊಬೈಲ್ ನ್ಯೂಟ್ರಿಯಂಟ್ ಅಂದ್ರೆ ನಾವು ಕೊಟ್ಟಂತ ಪೋಷಕಾಂಶ ಮಣ್ಣಿಗೆ ಕೊಟ್ಟಿರುವಂತದನ್ನ ಗಿಡ ಹೀರ್ಕೊಳ್ಳುತ್ತೆ. ಬೇರಿನಿಂದ ಹೀರಲ್ಪಟ್ಟು ಬೇರಿನಿಂದ ಕಾಂಡಕ್ಕೆ, ಕಾಂಡದಿಂದ ಎಲೆಗಳಿಗೆ, ಗಿಡದ ತುದಿವರೆಗೂ ಇದು ಸಂಚಾರ ಮಾಡುತ್ತೆ ಈ ಪೋಷಕಾಂಶ. ಹಂಗಾಗಿ ಹೀರ್ಕೊಂಡದ ಮೇಲೆ ಹೋದಂಗೆ ಕೆಳಗಿಡ ಭಾಗಗಳಲ್ಲಿ ಅದರದ್ದು ಕೊರತೆ ಕಂಡಾಗ ಅದ್ರ ಲಕ್ಷಣ ಮೊದಲನೇದಾಗಿ ಕೆಳಭಾಗದ ಎಲೆಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಹಾಗಾದ್ರೆ ಇದ್ರ ಕೊರತೆ ನೀಗಿಸೋದು ಹೆಂಗೆ ಅಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿಗೆ ಕಾಂಪೋಸ್ಟು, ಕೊಟ್ಟಿಗೆ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಹಾಕುವಂಥದ್ದು ಬಹಳ ಮುಖ್ಯ. ಅದರ ಜೊತೆಗೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಆ ಬೆಳೆಗೆ ತಕ್ಕಂತೆ ಶಿಫಾರಸ್ ಮಾಡಿರುವಂತ ಸಾರಜನಕದ ಗೊಬ್ಬರಗಳಾದಂಥ ಯೂರಿಯಾ, ಅಮೋನಿಯಂ ಸಲ್ಫೇಟು, ಅಮೋನಿಯಂ ನೈಟ್ರೇಟ್ ಈ ಥರದ್ದನ್ನ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಮತ್ತೆ ತುಂಬಾ ಕೊರತೆ ಲಕ್ಷಣ ಹೆಚ್ಚಾಗಿದೆ, ತಕ್ಷಣಕ್ಕೆ ರಿಕವರಿ ಆಗಬೇಕು ಗಿಡ ಅಂದಾಗ ಅದಕ್ಕೆ ಸಿಂಪರಣೆ ಮೂಲಕ ಕೊಡುವಂಥದ್ದು 2% ಯೂರಿಯಾ ಅಂದರೆ ಸುಮಾರು 20 ಗ್ರಾಂ ಯೂರಿಯಾನ 1 ಲೀಟರ್ ನೀರಿಗೆ ಬೆರೆಸಿ ಅದನ್ನು ಸಿಂಪರಣೆ ಮೂಲಕ ತಕ್ಷಣಕ್ಕೆ ನಾವು ಕಡಿಮೆ ಮಾಡುವಂಥದ್ದನ್ನ ಮಾಡಬಹುದು. ಎರಡನೇದು ಬಂದು ರಂಜಕ. ರಂಜಕನೂ ಬಹಳ ಮುಖ್ಯವಾದಂಥ ಪೋಷಕಾಂಶ. ರಂಜಕದ ಒಂದು ಗುಣ ಏನಪ್ಪ ಅಂದ್ರೆ, ರಂಜಕ ಮಣ್ಣಿಗೆ ಹಾಕಿರ್ತೇವೆ ನಾವು ಗೊಬ್ಬರದ ಮೂಲಕ, ಆದ್ರೆ ಅದು ಎಲ್ಲಾ ಸಮಯದಲ್ಲೂ ಬೆಳೆಗಳಿಗೆ ಸಿಗುವಂತ ರೂಪದಲ್ಲಿ ಅದು ಇರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅದನ್ನ ಈಸಿಯಾಗಿ ಬೆಳೆಗೆ ದೊರಕಿಸ್ಕೊಡ್ಬೇಕಂದ್ರೆ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಣ್ಣಲ್ಲಿ ಇರಬೇಕು. ಯಾಕೆ ಬೇಕು ಅಂದ್ರೆ, ಮಣ್ಣಿನ ರಸಸಾರ ಬಹಳ ಮುಖ್ಯ ಆಗುತ್ತೆ ರಂಜಕದ ಲಭ್ಯತೆಗೆ. ಮಣ್ಣಿನ ರಸಸಾರ ಯಾವಾಗ ತಟಸ್ಥ ಇರುತ್ತೋ ಅವಾಗ ರಂಜಕದ ಲಭ್ಯತೆ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ರಸಸಾರ ಕಡಿಮೆ ಇದ್ದಾಗ್ಲೂ ರಂಜಕ ಬೆಳೆಗೆ ಸಿಗೋದಿಲ್ಲ. ರಸಸಾರ 7.5ಕ್ಕಿಂತಲೂ ಜಾಸ್ತಿ ಇದ್ದಾಗ್ಲೂ ರಂಜಕ ಸಿಗೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಮಣ್ಣಿನ ರಸಸಾರನ ತಟಸ್ಥ ರೇಂಜ್ ಅಲ್ಲಿ ಕಾಪಾಡುವಂಥದ್ದು ಬಹಳ ಪ್ರಮುಖವಾದಂತ ವಿಷಯ ಇಲ್ಲಿ. ಸೊ ರಂಜಕ ಯಾಕೆ ಬೇಕು ಗಿಡಕ್ಕೆ ಅಂದ್ರೆ, ಇದು ಜೀವಕೋಶಗಳ ವಿಭಜನೆಗೆ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ಮತ್ತೆ ಅತಿ ಮುಖ್ಯವಾಗಿ ಬೇರುಗಳ ಬೆಳವಣಿಗೆ, ಬೇರು ಬೆಳವಣಿಗೆ ಎಷ್ಟು ಚೆನ್ನಾಗುತ್ತೋ ಅಷ್ಟು ಹೆಚ್ಚಾಗಿ ಪೋಷಕಾಂಶಗಳು ಹೀರಲ್ಪಡ್ತವೆ. ಮತ್ತೆ ಹೂವಾಡುವಿಕೆಗೆ ಬಹಳ ಅವಶ್ಯಕವಾಗಿ ಬೇಕಾಗಿರುವಂತ ಪೋಷಕಾಂಶ ಇದು. ಸೊ ರಂಜಕದ ಕೊರತೆ ಆದಾಗ ಹಿಂಗಾಗುತ್ತೆ, ಏನ್ ಲಕ್ಷಣ ಕಾಣ್ತೀವಿ ನಾವು ಗಿಡಗಳಲ್ಲಿ ಅಂದ್ರೆ, ನೋಡ್ರಿ ನಾನು ಅವಾಗ್ಲೇ ಹೇಳ್ದಂಗೆ ಇದ್ರ ಕೊರತೆ ಸಾಮಾನ್ಯವಾಗಿ ಹುಳಿ ಮಣ್ಣಿನಲ್ಲಿ ಮತ್ತೆ ಸುಣ್ಣಕಲ್ಲು ಅಂದ್ರೆ ಕ್ಯಾಲ್ಕೇರಿಯಸ್ ಮಣ್ಣು ಅಂತ ನಾವೇನ್ ಕರಿತೀವಲ್ಲ ಅಂತ ಮಣ್ಣುಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಯಾಕಂದ್ರೆ ಅಲ್ಲಿ ರಸಸಾರ 6.5ಕ್ಕಿಂತಲೂ ಕಡಿಮೆ ಇರೋದ್ರಿಂದ ಅಲ್ಲಿ ರಂಜಕದ ಲಭ್ಯತೆ ಕಡಿಮೆ ಆಗಿರುತ್ತೆ. ಮತ್ತೆ ಕೊರತೆ ಕಾರಣದಿಂದ ಏನಾಗುತ್ತೆ, ಸಸ್ಯದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಅಲ್ವಾ. ಬೇರುಗಳೇ ಸರಿಯಾಗಿ ಬೆಳವಣಿಗೆ ಆಗ್ಲಿಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಸಸ್ಯದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಮತ್ತೆ ಮಾಗುವಂತ ಪ್ರಕ್ರಿಯೆ ಲೇಟ್ ಆಗುತ್ತೆ, ನಿಧಾನ ಆಗುತ್ತೆ. ಇದರಲ್ಲೂ ಸಹ ಕೊರತೆ ಲಕ್ಷಣಗಳು ಕೆಳಭಾಗದ ಎಲೆಗಳಲ್ಲಿ ಕಾಣಿಸ್ಕೊಳ್ತವೆ ಅಂದ್ರೆ, ಇದು ಕೂಡ ಮೊಬೈಲ್ ನ್ಯೂಟ್ರಿಯಂಟ್. ಸೊ ಹಳೆ ಎಲೆಗಳು ಹಳದಿ ಬಣ್ಣ ಆಗ್ತವೆ, ಇಲ್ಲಾಂದ್ರೆ ಕೆಲವೊಮ್ಮೆ ನೇರಳೆ ಬಣ್ಣ ಆಗ್ತವೆ. ಮತ್ತೆ ಹೊಸದಾಗಿ ಬರುವಂತ ಎಲೆಗಳು ತುಂಬಾ ಕಡು ಹಸಿರು ಬಣ್ಣ ಅಂದ್ರೆ ದಟ್ಟವಾದ ಹಸಿರು ಬಣ್ಣಕ್ಕೆ ತಿರುಗ್ತವೆ. ಮತ್ತೆ ತೀವ್ರ ಕೊರತೆ ಆದಾಗ ಹಳೆ ಎಲೆಗಳು ಸಾಯ್ತಾ ಹೋಗುತ್ತೆ. ಇವೆಲ್ಲಾನು ರಂಜಕದ ಕೊರತೆ ಲಕ್ಷಣಗಳು. ಸೊ ಇದನ್ನ ನೀಗಿಸ್ಲಿಕ್ಕೇನು ಮುಖ್ಯವಾಗಿ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಮತ್ತೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ರಂಜಕವನ್ನ ಕರಗಿಸುವಂತ ಜೀವಾಣು. ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಈ ಜೀವಾಣುಗಳು ಮಣ್ಣಲ್ಲಿ ಇರೋದಿಲ್ಲ. ಸೊ ಹಂಗಾಗಿ ಈ ಜೀವಾಣು ಇಲ್ಲ ಅಂದ್ರೆ ಈ ರಾಸಾಯನಿಕ ಪ್ರಕ್ರಿಯೆಗಳಿಂದ ರೂಪಾಂತರಗೊಂಡಿರುವಂತ ರಂಜಕನ ಬೆಳೆಗೆ ಸಿಗುವಂತ ರೂಪಕ್ಕೆ ಕನ್ವರ್ಟ್ ಮಾಡಬೇಕಾಗಿರೋದು ಇದೇ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ PSB ಅಂತ ಕರಿತೀವಿ. ಸೊ ಅದು ಹೆಚ್ಚಾಗಿದ್ದಲ್ಲಿ ಈ ರಂಜಕದ ಕೊರತೆ ಲಕ್ಷಣ ಕಂಡು ಬರೋದಿಲ್ಲ. ಅದಲ್ದೇನೆ ಗೊಬ್ಬರಗಳಲ್ಲಿ ಅಂದ್ರೆ ಸೂಪರ್ ಫಾಸ್ಫೇಟು, DAP ಮುಂತಾದ ಗೊಬ್ಬರಗಳನ್ನ ಶಿಫಾರಸ್ಸಿಗೆ ತಕ್ಕಂತೆ ಮಣ್ಣಿಗೆ ಕೊಡ್ತಕ್ಕಂಥದ್ದು. ತೀರಾ ಕೊರತೆ ಲಕ್ಷಣ ಜಾಸ್ತಿ ಇದ್ದಾಗ DAP ಅದೇ 2% DAP ಸಿಂಪರಣೆ ಮಾಡ್ತಕ್ಕಂಥದ್ದನ್ನು ಸಹ ನಾವು ಮಾಡಬಹುದು. ಮತ್ತೆ ಮೂರನೇ ಪೋಷಕಾಂಶ ಬಂದು ಪೊಟ್ಯಾಷಿಯಮ್ಮು. ಸಾರಜನಕ ಎಷ್ಟು ಮುಖ್ಯನೋ ಪೊಟ್ಯಾಷಿಯಂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಸಸ್ಯಗಳ ಬೆಳವಣಿಗೆಯಲ್ಲಿ. ಸುಮಾರು 1-5% ಇದು ಕೂಡ ಬೆಳೆಗಳಲ್ಲಿ ಶೇಖರಣೆ ಆಗಿರುತ್ತೆ. ಇದು ಏನಕ್ಕೆ ಪ್ರಮುಖವಾಗಿ ಬೇಕಪ್ಪ ಪೊಟ್ಯಾಷಿಯಮ್ಮು ಅಂದ್ರೆ, ಸಕ್ಕರೆ ಉತ್ಪಾದನೆಗೆ. ನಾವೇನ್ ಕಾರ್ಬೋಹೈಡ್ರೇಟ್ಸ್ ಅಂತೀವಲ್ಲ ಅದರ ಉತ್ಪಾದನೆಗೆ ಬೇಕು. ಮತ್ತೆ ಜೀವಕೋಶಗಳಲ್ಲಿ

ನಾಲ್ಕನೇದು ಬಂದು ಬೋರಾನ್. ಬೋರಾನು ಕೂಡ ಬಹಳ ಪ್ರಮುಖವಾದಂತ ಲಘು ಪೋಷಕಾಂಶ. ಸುಣ್ಣದ ಹೀರುವಿಕೆನ ಇದು ಹೆಚ್ಚು ಮಾಡುತ್ತೆ. ಮತ್ತೆ ಸಸ್ಯ ಚೋದಕಗಳ ಸಾಗಾಣಿಕೆಯಲ್ಲೂ ಸಹ ಪಾತ್ರ ವಹಿಸುತ್ತೆ. ಕೋಶ ವಿಭಜನೆಗೂ ಬಹಳ ಅವಶ್ಯಕವಾಗಿ ಬೇಕಾಗಿರುತ್ತೆ. ಪಿಷ್ಟ ಮತ್ತು ಸಕ್ಕರೆ ಸಾಗಾಣಿಕೆಯಲ್ಲೂ ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ಬೋರಾನು ವಹಿಸುತ್ತೆ. ಮತ್ತೆ ಪರಾಗ ರೇಣುಗಳ ಬೆಳವಣಿಗೆ ಮತ್ತು ಕಾರ್ಯಾಚರಣೆಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂತದ್ದು. ಇದು ಬಹಳ ಪ್ರಮುಖವಾದಂತಹ ಕೆಲಸ ಬೋರಾನ್ದು. ಮತ್ತೆ ಆಹಾರ ಮತ್ತು ನೀರ್ಕೊಳವೆ ರಚನೆಯಲ್ಲೂ ಸಹ ಇದು ಬೇಕಾಗಿದೆ. ಯಾವುದೇ ಒಂದು ಗಿಡ ತಗೊಂಡ್ರು ಅದರಲ್ಲಿ ಎರಡು ರೀತಿ ಕೊಳವೆ ಇರುತ್ತೆ. ಒಂದು ಆಹಾರನ ಸಪ್ಲೈ ಮಾಡೋದು, ಒಂದು ನೀರನ್ನ ಸಪ್ಲೈ ಮಾಡುವಂಥದ್ದು. ಝೈಲಮ್ ಮತ್ತೆ ಫ್ಲೋಯಮ್ ಅಂತ ಕರಿತೀವಿ. ಅದರ ಬೆಳವಣಿಗೆ ಅದರ ರಚನೆಯಲ್ಲೂ ಸಹ ಬೋರಾನು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಕೊರತೆ ಯಾವಾಗ ಉಂಟಾಗುತ್ತೆ ಅಂದ್ರೆ ಆಮ್ಲೀಯ ಅಗ್ನಿಶಿಲೆಯಿಂದ ಜನಿಸಿದ ಮಣ್ಣು ಅಂದ್ರೆ ಆಮ್ಲೀಯ ಮಣ್ಣಲ್ಲಿ ಹೆಚ್ಚಾಗಿರುತ್ತೆ. ಅತಿಯಾಗಿ ಕೊಚ್ಚಿ ಹೋದಂತ ಮರಳು ಮಣ್ಣಲ್ಲಿ, ಮತ್ತೆ ಸುಣ್ಣಕಲ್ಲು ಮತ್ತು ಕಾರ್ಬೊನೇಟ್ ಅತಿಯಾಗಿರುವಂತಹ ಮಣ್ಣಲ್ಲಿ, ನೀರಾವರಿ ನೀರಿನಲ್ಲಿ ಬೋರಾನ್ ಅತಿ ಕಡಿಮೆ ಇದ್ದಾಗ ಸಹ ಇದ್ರ ಕೊರತೆ ಉಂಟಾಗುತ್ತೆ. ಸಾವಯವ ವಸ್ತು ಕಡಿಮೆ ಇರುವಂತಹ ಮಣ್ಣಲ್ಲಿ ಬೋರಾನ್ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಕೊರತೆ ಲಕ್ಷಣ ಏನು ಅಂದ್ರೆ ತೀವ್ರಗತಿಯಲ್ಲಿ ವಿಭಜನೆ ಹೊಂದುತ್ತಿರುವ ಕಾಂಡದ ತುದಿಯಲ್ಲಿ ಕೊರತೆ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಜೀವಕೋಶಗಳು ಸತ್ತು ಹೋಗ್ತವೆ, ನೀರ್ಕೊಳವೆಗಳ ಮಾರ್ಪಾಟು ಆಗಿರೋದಿಲ್ಲ, ಮತ್ತೆ ಎಲೆಕೋಸಿನಲ್ಲಿ ಎಲೆಗಳು ಮಂದವಾಗಿ ತಿರುಚಿಕೊಳ್ತವೆ, ಮುಟ್ಟಿದ್ರೆ ಮುರಿದು ಹೋಗುವಂತ ರೀತಿ ಆಗಿರುತ್ತೆ. ಕಾಂಡದ ಮಧ್ಯಭಾಗ ಪೊಳ್ಳಾಗಿ ಕೊಳೆಯುತ್ತಾ ಹೋಗುತ್ತೆ. ಇದನ್ನೇ ಕಾಂಡದ ಮಧ್ಯ ಕೊಳೆತ ಅಂತ ಕೂಡ ನಾವು ಕರಿತೀವಿ. ಸೊ ಇದ್ರ ಕೊರತೆ ನೀಗಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಎಲೆಗಳ ಮೇಲೆ ಬೋರಾಕ್ಸ್ ಅಥವಾ ಬೋರಿಕ್ ಆಮ್ಲನ ಶೇಕಡಾ 0.2 ಸಿಂಪರಣೆ ಅಂದ್ರೆ 2 ಗ್ರಾಂ 1 ಲೀಟರ್ಗೆ ಹಾಕೊಂಡು ಸಿಂಪರಣೆ ಮಾಡುವಂತದ್ ಮಾಡಬಹುದು. ಮಣ್ಣಿಗೆ ಬೋರಾಕ್ಸ್ ಎಕರೆಗೆ 1-2 ಕೆಜಿ ಸೇರಿಸುವಂತದ್ದು. ಮತ್ತೆ ಹೆಚ್ಚು ಸಾವಯವ ವಸ್ತುನ ಮಣ್ಣಿಗೆ ಸೇರಿಸೋದ್ರಿಂದ ಬೋರಾನ್ ಕೊರತೆಯನ್ನ ನಾವು ಕಡಿಮೆ ಮಾಡಬಹುದು. ಆನಂತರ ಬರುವಂತದ್ದು ತಾಮ್ರ. ತಾಮ್ರ ಸಸ್ಯಗಳ ಉಸಿರಾಟ ಕ್ರಿಯೆಯನ್ನ ನಿಯಂತ್ರಿಸುತ್ತೆ. ಪತ್ರಹರಿತ ತಯಾರಿಕೆಯಲ್ಲೂ ಸಹ ಇದು ಪರೋಕ್ಷವಾಗಿ ಭಾಗ ಬೆಳಿಬೇಕು ಅಂದ್ರೆ ಗಂಧಕದ ಪಾತ್ರ ಏನು ಅನ್ನೋದು ಇದು ಸಹ ಬೆಳೆಗಳಲ್ಲಿ 0.1-0.4 ಇದು ಬೆಳೆಗಳಲ್ಲಿ ಸೇರ್ಕೊಂಡಿರುತ್ತೆ. ಇದು ಮುಖ್ಯವಾಗಿ ಅಮೈನೋ ಆಮ್ಲಗಳ ತಯಾರಿಕೆಯಲ್ಲಿ ಬಹಳ ಅವಶ್ಯಕವಾಗಿರುತ್ತೆ. ಅಮೈನೋ ಆಸಿಡ್ಸ್ ಅಂತೀವಲ್ಲ, ಅಮೈನೋ ಆಸಿಡ್ಸ್ ಅಲ್ಲಿ ಸಲ್ಫರ್ ಅಂದ್ರೆ ಗಂಧಕ ಇರುವಂತಹ ಅಮೈನೋ ಆಸಿಡ್ಸ್ ಕೆಲವೊಂದಿದಾವೆ, ಸಿಸ್ಟೀನ್, ಸಿಸ್ಟೈನ್ ಮತ್ತೆ ಮಿಥಿಯೋನೈನ್ ಅಂತ. ಈ ಮೂರು ಅಮೈನೋ ಆಮ್ಲಗಳ ತಯಾರಿಕೆಯಲ್ಲಿ ಬಹಳ ಮುಖ್ಯವಾದಂತ ಪಾತ್ರನ ಗಂಧಕ ವಹಿಸುತ್ತೆ. ಮತ್ತೆ ಕೆಲವೊಂದು ವಿಟಮಿನ್ಗಳ ತಯಾರಿಕೆಯಲ್ಲೂ ಸಹ ಈ ಗಂಧಕ ಬಹಳ ಮುಖ್ಯವಾದಂತ ಪಾತ್ರ ವಹಿಸುತ್ತೆ. ಮುಖ್ಯವಾಗಿ ಎಣ್ಣೆ ಕಾಳು ಬೆಳೆಗಳಲ್ಲಿ ಎಣ್ಣೆ ಪ್ರಮಾಣನ ಜಾಸ್ತಿ ಮಾಡುವಂತದ್ದು ಈ ಗಂಧಕ. ಮತ್ತೆ ಬೇಳೆಕಾಳು ಬೆಳೆಗಳಲ್ಲಿ ಬೇರಲ್ಲಿರುವಂತ ಗಂಟುಗಳ ಸಂಖ್ಯೆನ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಬೇರುಗಳಲ್ಲಿ ಆಗುವಂತ ಗಂಟುಗಳ ಸಂಖ್ಯೆನ ಜಾಸ್ತಿ ಮಾಡ್ಲಿಕ್ಕೂ ಸಹ ಈ ಗಂಧಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಗಂಧಕದ ಕೊರತೆ ಲಕ್ಷಣಗಳು ಹೆಂಗಿರ್ತವೆ ಅಂದ್ರೆ ಸಾರಜನಕದ ಕೊರತೆ ಲಕ್ಷಣಗಳು ಹೆಂಗಿರ್ತವೋ ಅದೇ ರೀತಿನೇ ಇರುತ್ತೆ. ಹಳದಿ ಬಣ್ಣಕ್ಕಾಗುತ್ತೆ, ಆದ್ರೆ ಈ ಲಕ್ಷಣ ಕೆಳಭಾಗದ ಎಲೆಗಳಲ್ಲಿ ಕಂಡು ಬರೋದಿಲ್ಲ, ಮೇಲ್ಭಾಗದ್ದು ತುದಿಯಲ್ಲಿರುವಂತ ಎಳೆ ಎಲೆಗಳಲ್ಲಿ ಈ ಲಕ್ಷಣ ಕಾಣುತ್ತೆ. ಅಷ್ಟೇ ಡಿಫ್ರೆನ್ಸ್. ಸಾರಜನಕದ ಲಕ್ಷಣ ಹೆಂಗಿರುತ್ತೋ ಹಳದಿ ಬಣ್ಣ ಆಗೋದು ಅದೇ ತರನೇ ಇರುತ್ತೆ. ಸಾರಜನಕದ ಕೊರತೆ ಆದ್ರೆ ತಳಭಾಗದ ಎಲೆಗಳಲ್ಲಿ ಲಕ್ಷಣ ಕಂಡು ಬರುತ್ತೆ. ಗಂಧಕದ ಕೊರತೆ ಆದ್ರೆ ಮೇಲ್ಭಾಗದ ತುದಿ ಎಲೆಗಳು ಎಳೆ ಎಲೆಗಳಲ್ಲಿ ಈ ಲಕ್ಷಣ ಕಂಡು ಬರುತ್ತೆ. ಬೆಳವಣಿಗೆ ಕುಂಠಿತ ಆಗೋದು, ಕಡ್ಡಿಯಂತೆ ಸೊರಗಿದ ಬೆಳವಣಿಗೆ, ಬೆಳೆ ಬೆಳವಣಿಗೆ ತುಂಬಾ ಕುಂಠಿತ ಆಗಿ ಕಡ್ಡಿ ತರ ಆಗಿರುತ್ತೆ. ಕಾಂಡ ಮತ್ತು ಎಲೆ ತೊಟ್ಟು ಹಪ್ಪಳದಂತಾಗಿ ಮುರಿದು ಹೋಗುತ್ತೆ. ಮತ್ತೆ ತೃಣಧಾನ್ಯದಲ್ಲಿ ಎಳೆ ಎಲೆಗಳು ಹಳದಿಯಾಗಿ ಪಟ್ಟಿಗಳಂತೆ ಗೋಚರಿಸ್ತವೆ, ಅಂದ್ರೆ ಅದೇ ಇಂಟರ್ವೈನಲ್ ಕ್ಲೋರೋಸಿಸ್, ಪಟ್ಟಿಗಳ ಏನೋ ಪಟ್ಟಿಗಳು ಬಂದಂಗೆ ಎಲೆಗಳಲ್ಲಿ ಕಾಣಿಸುತ್ತೆ. ನರಗಳೆಲ್ಲ ಹಸಿರಾಗಿ ಉಳಿದಿರ್ತವೆ, ಉಳಿದಿರೋ ಭಾಗ ಎಲ್ಲ ಹಳದಿಯಾಗಿರುತ್ತೆ. ಮತ್ತೆ ಕೋಸು ಜಾತಿ ಬೆಳೆಗಳಲ್ಲಿ ಎಲೆಗಳು ಒಳಭಾಗಕ್ಕೆ ಮಡಚಿಕೊಂಡು ತುದಿಗಳು ತಿರುಚಿರ್ತವೆ. ಕೋಸು, ಕೋಸು ಅಂದ್ರೆ ಎಲೆನೆ ಅಲ್ವಾ, ಅದು ಎಲ್ಲ ಎಲೆಗಳೆಲ್ಲ ಒಳಭಾಗಕ್ಕೆ ಮಡಚಿಕೊಂಡಿರ್ತವೆ, ಮತ್ತೆ ತುದಿಗಳೆಲ್ಲ ತಿರುಚಿಕೊಂಡು ಹೋಗಿರೋ ರೀತಿ ಲಕ್ಷಣ ಕಂಡು ಬರುತ್ತೆ. ಗಂಧಕ ಕೊರತೆ ನೀಗಿಸೋದಕ್ಕೆ ಗಂಧಕ ಉಳ್ಳಂತಹ ಗೊಬ್ಬರಗಳಾದಂತಹ ಸೂಪರ್ ಫಾಸ್ಫೇಟು, ಅಮೋನಿಯಂ ಸಲ್ಫೇಟು, ಪೊಟ್ಯಾಸಿಯಂ ಸಲ್ಫೇಟು ಮುಂತಾದವನ್ನ ಬಳಕೆ ಮಾಡಬಹುದು. ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಲ್ಲಿ 11% ಗಂಧಕ ಅಂಶ ಇದೆ, ಹಾಗೇನೆ ಅಮೋನಿಯಂ ಸಲ್ಫೇಟ್ ಅಲ್ಲೇ 24% ಗಂಧಕ ಇದೆ, ಮತ್ತೆ 21% ಸಾರಜನಕ ಇದೆ. ಮೇಡಮ್ ಅವರ ಪ್ರಧಾನ ಪೋಷಕಾಂಶಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ದ್ವಿತೀಯ ಪೋಷಕಾಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ನಂತರ ಇನ್ನೊಂದು ಹೇಳಿದ್ರೆ ಈ ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ ಅಂತಂದ್ರೆ ಅವು ಯಾವ ರೀತಿ ಇರ್ತವೆ, ಅದನ್ನ ಉಪಯೋಗಿಸೋದ್ರಿಂದ ನಮ್ಮ ಬೆಳೆಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ತಿಳಿಸ್ಕೊಡಿ ಮೇಡಮ್. ಸೊ ಸೂಕ್ಷ್ಮ ಪೋಷಕಾಂಶಗಳಂದ್ರೆ ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಬಹಳ ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗಿರುವಂತ ಪೋಷಕಾಂಶಗಳು. ಕಡಿಮೆ ಪ್ರಮಾಣ ಇದ್ರೂ ಕೂಡ ಬಹಳ ಅವಶ್ಯಕವಾಗಿ ಬೇಕಾಗಿರುವಂತ ಪೋಷಕಾಂಶಗಳು ಇವೆಲ್ಲಾನು. ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದ್ರೆ ಕಬ್ಬಿಣ, ತಾಮ್ರ, ಮ್ಯಾಂಗನೀಸು, ಜಿಂಕ್ ಅಥವಾ ಸತು, ಬೋರಾನು, ಮಾಲಿಬ್ಡಿನಮು, ಕ್ಲೋರಿನ್ನು ಮತ್ತೆ ನಿಕ್ಕಲ್, ಇವೆಲ್ಲಾನು ಸಹ ಲಘು ಪೋಷಕಾಂಶಗಳ ಗುಂಪಿಗೆ ಸೇರ್ತವೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂತವನ್ನ ನಾವಿವತ್ತು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಕಬ್ಬಿಣ.